ಮುಖ್ಯ ಅಂಶಗಳು. ಮದ್ದೂರು ಪ್ರಕರಣ 21 ಬಂಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಮದ್ದೂರು ಘಟನೆಗೆ ರಾಜ್ಯ ಸರ್ಕಾರವೇ ಹೊಣೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ. ಮಳೆ ಹಾನಿ ಕುರಿತಂತೆ 10 ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸರ್ಕಾರ ಸೂಚನೆ. ನಾಳೆ 17 ಉಪರಾಷ್ಟಪತಿ ಹುದ್ದೆಗೆ ಚುನಾವಣೆ, ಸಿಪಿ ರಾಧಾಕೃಷ್ಣ ಹಾಗೂ ಸುದರ್ಶನ ರೆಡ್ಡಿ ಮಧ್ಯೆ ಸ್ಪರ್ಧೆ. ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದಿಂದ 97,813 ಕೋಟಿ ರೂಪಾಯಿ ಅನುದಾನ ವೆಚ್ಚ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಕೇಳುಗರೆ, ಇದೇ ತಿಂಗಳ ಸೆಪ್ಟೆಂಬರ್ 10 ಸಾಯಂಕಾಲ 6:50 ರಾಜ್ಯವ್ಯಾಪಿ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ಜಂಟಿ ಕೃಷಿ ನಿರ್ದೇಶಕ ಡಾ ಶಿವಕುಮಾರ್ ಅವರು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477 ಮತ್ತೊಂದು ಸಂಖ್ಯೆ 2237048888 2237048888 ಎಸ್ಟಿಡಿ ಕೋಡ್ 0 ಕೇಳಿ, ಇದೇ ತಿಂಗಳ ಸೆಪ್ಟೆಂಬರ್ 10 ಸಾಯಂಕಾಲ 6:50 ಹಲೋ ಕೃಷಿ ರಂಗ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಇದು ಆಕಾಶವಾಣಿ, ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯದೇವ್ ಅಂತ. ನಾನು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಿಂದ. ಇದೇ ಮಂಗಳವಾರ ಅಂದ್ರೆ 9/9/2025 ಸಂಜೆ 6:50 to 7:30 ತೆಂಗಿನ ಬೆಳೆಗೆ ಬರುವ ರೋಗ ಮತ್ತು ಕೀಟಗಳ ಹತೋಟಿ ಮತ್ತು ನಿರ್ವಹಣೆ ಬಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ. ಆಸಕ್ತ ರೈತರು ಸಮಸ್ಯೆ ಇದ್ದಲ್ಲಿ ನೇರವಾಗಿ ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ನೇರ ಉತ್ತರವನ್ನು ಪಡೆಯಬಹುದಾಗುತ್ತದೆ. ಆದ್ದರಿಂದ ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮಲ್ಲಿ ವಿನಂತಿಸಿದೆ. ಇವರೊಂದಿಗೆ ನೇರವಾಗಿ ಕರೆ ಮಾಡಲು 0828227282 ಮತ್ತು 0828227283 ಹಾಗೂ ವಾಟ್ಸ್ಆಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ ಕರೆ ಅಥವಾ ವಾಟ್ಸಪ್ ಮಾಡಬಹುದು. ಆತ್ಮೀಯ ರೈತ ಮಿತ್ರರಿಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳುವಿರಿ, ಆಧುನಿಕ ಬೇಸಾಯದಲ್ಲಿ ಸುಧಾರಿತ ಬಿತ್ತನೆ ಬೀಜಗಳ ಪಾತ್ರ. ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇಲ್ಲಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಪ್ರಿಯಾ ಕಿವಡಸಣ್ಣವರ ಅವರೊಂದಿಗೆ ನಡೆಸಿದ ಸಂವಾದವನ್ನು ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಬನ್ನಿ, ಇವರೊಟ್ಟಿಗಿನ ಸಂದರ್ಶನವನ್ನು ಕೇಳೋಣ.

ಬರಲಿ ಗೊತ್ತಾವೇ ಸಿಗುತ್ತಾವೆ ಏನ ಹೇಳಾಲೆ ಕಲ್ಲಕ್ಕೆ ಸಿಗುತ್ತಾವೆ ಸಿಗುತ್ತಾವೆ ಏನ ಹೇಳಾಲೆ ನಾಚಿಗರ ಗುಂಟೆ ಮೋಲೆಗಳ ಮೈಯ ಗುಂಟೆ ಮೈದನರ ಮಾತು ನಿಜ ಉಂಟೆ ಇದುವರೆಗೆ ಕಡೂರು ತಾಲೂಕು ಚಿಕ್ಕನಲ್ಲೂರು ಇಲ್ಲಿಯ ಕಾಳಮ್ಮ ಹಾಗೂ ತಂಡದವರಿಂದ ಬೀಸೋಕಲ್ಲಿನ ಪದಗಳನ್ನ ಕೇಳಿದಿರಿ. ಆತ್ಮೀಯ ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ನಾಳೆ ಕಡೂರು ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶ್ರೀ ಜಯದೇವ ಅವರು ಭಾಗವಹಿಸಿ ತೆಂಗಿನ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ತೆಂಗು ಬೆಳೆಗಾರರು ಹಾಗೂ ಕೇಳುಗರು ಕರೆಯನ್ನ ಮಾಡುವ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 08282 27 2 7 0 2 8 2 ಮತ್ತೊಂದು ಸಂಖ್ಯೆ 2 7 0 2 8 3 ಅಥವಾ ಕರೆ ಸಿಗದೆ ಹೋದಲ್ಲಿ ನೀವು ವಾಟ್ಸಪ್ ಸಂದೇಶದ ಮೂಲಕ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನು ಇವರಿಗೆ ಕೇಳಿ ಉತ್ತರಗಳನ್ನು ಪಡೆಯಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9481 57 2 6 0 0 ಮತ್ತೊಮ್ಮೆ 9481 57 2 6 0 0 ಈ ಸಂಖ್ಯೆಗೆ ಸಂದೇಶಗಳ ಮೂಲಕ ನೀವು ನಿಮ್ಮ ಗೊಂದಲಗಳನ್ನು ಇವರ ಮೂಲಕ ನಿವಾರಿಸಿಕೊಳ್ಳಬಹುದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಕಾರ್ಯಕ್ರಮ ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರಗೊಳ್ಳುವುದು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪರಿಸರ ಗೀತೆಯನ್ನ. ಗಿಡವಿಲ್ಲ, ನೀನಿತ್ತ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂದಲ್ಲ. ನೀ ಕೊಟ್ಟ ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನಿತ್ತ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂದಲ್ಲ.